ಅಥವಾ ಬೇರೆ ತಳಿ ಬೇರೆ ಬೇರೆ ಟೈಮಲ್ಲಿ ಬಿಡುದು, ಹಂಗೆ ಮಾಡೋದು, ಎಲ್ಲ ಒಮ್ಮೆ ಬಿಡುದು ಹೇಗೆ? ಇಲ್ಲ, ಅವರು ಎಲ್ಲ ಒಂದು ಈ ಕಟ್ಲಾ ಇದ್ರೆ ಕಟ್ಲಾ ಒಂದು ಪ್ಯಾಕೆಟ್ ಮಾಡ್ತಾರೆ, ರೋ ಇದ್ರೆ ರೋ ಒಂದು ಪ್ಯಾಕೆಟ್, ಸಪರೇಟ್ ಸಪರೇಟ್ ಪ್ಯಾಕೆಟ್ ಮಾಡ್ತಾರೆ. ಬಡುವಾಗ ಎಲ್ಲ ಒಟ್ಟಿಗೆ ಒಂದು ಪ್ಯಾಕೆಟ್ ಅನ್ನು ಒಡೆದು ಬಿಟ್ಟು ಕೊಳದಲ್ಲಿ ಬಿಡ್ಬೋದು, ಒಮ್ಮೆಲೆ ಬಿಡ್ಬೋದು, ಏನು ತೊಂದರೆ ಆಗಲ್ಲ. ಆದ್ರೆ ಬಿಡುವತ್ನಕ್ಕೆ ಸಂದರ್ಭದಲ್ಲಿ ನೀರಿನ ಒಂದು ಉಷ್ಣಾಂಶ ನೋಡ್ಕೊಳ್ಬೇಕು. ನಾವು ಓಪನ್ ಮಾಡಿ ಬಿಟ್ಟಾಗ ಮೀನುಗಳು ಹೋಗಿ ಪುನಃ ವಾಪಸ್ ಬಂದು ಒಳಗಡೆ ಹೋಗ್ತದೆ, ಯಾಕೆ ನೀರಿನ ಒಂದು ಪಿ ಎಚ್ ಜಾಸ್ತಿ ಇರ್ತದೆ ಅಥವಾ ಟೆಂಪರೇಚರ್ ಜಾಸ್ತಿ ಇರ್ತದೆ. ಅದಕ್ಕೇನು ಮಾಡ್ಬೇಕಂತ, ಕೊಳದ ನೀರನ್ನು ಸ್ವಲ್ಪ ಈ ಒಂದು ಪ್ಯಾಕೆಟ್ನೊಳಗೆ ಮಿಕ್ಸ್ ಮಾಡಿ ಸಮತೋಲನ ಮಾಡ್ಬೇಕು ಉಷ್ಣಾಂಶವನ್ನು. ಅದ ನಂತರ ಅದಕ್ಕೆ ಕೊಳಕ್ ಬಿಡ್ಬೇಕು, ಅದು ನಿಧಾನವಾಗಿ ಅಲ್ಲಿ ಅಡ್ಜಸ್ಟ್ ಆಗಿ ಹೋಗ್ತಾ ಇರ್ತದೆ. ಹೊಂದಾಣಿಕೆ ಮಾಡ್ಕೋತಾರೆ. ಕಟಾವು ಮಾಡೋದು ಯಾವಾಗ ಮಾಡೋದು? ಕೆಲವು ಟೈಮ್ ಸಂದರ್ಭ ಕೆಲವರು ಏನು ಮಾಡ್ತಾರೆ, ಪಾರ್ಷಿಯಲ್ ಅಂದರೆ ಅರ್ಧ ಅರ್ವ ಹತ್ತು ತಿಂಗಳಾದ ನಂತರ ನಮ್ಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾರ್ವೆಸ್ಟ್ ಮಾಡ್ತಾರೆ. ಹತ್ತು ತಿಂಗಳು ಒಂದು ಕೆ ಜಿ ಅಂತೂ ಬಂದಿರ್ತದೆ. ಮತ್ತು ಅವ್ರು ಬೆಳಿಲಿ ಅಂತ ಮುಂದಕ್ಕೆ ಬೆಳಿಲಿ ಅಂತ ಬೇಕಾದ ಒಂದು ಸ್ವಲ್ಪ ಮಟ್ಟಿಗೆ. ಈಗ ಸಣ್ಣ ಪ್ರಮಾಣದಲ್ಲಿ ಮಾಡಿದವ್ರು ಏನು ಹೇಳ್ತಾರೆ ಅಂತ, ಡಿಮಾಂಡ್ ಇರಲ್ಲ, ಅವ್ರು ಮಾರ್ಕೆಟಿಗೆ ತಗೊಂಡು ಹೋಗ್ಲಿಕ್ಕಾಗೋದಿಲ್ಲ, ಅವರು ಪಾರ್ಸೆಲ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಆರ್ಡರ್ ಬಂದಿದೆ, ಈಗ ಒಂದು ಇವತ್ತು ಸುತ್ತಮುತ್ತ ಹಳ್ಳಿಯಿಂದ ಒಂದು 10 KG ಬಂದಿದೆ ಆರ್ಡರ್, 10 KG ಅಷ್ಟೇ ಹಾರ್ವೆಸ್ಟ್ ಮಾಡ್ತಾರೆ, ಮತ್ತು ಉಳಿದಲ್ಲೇ ಬಿಡ್ತಾರೆ. ಪ್ರತಿದಿನ ಹಾರ್ವೆಸ್ಟ್ ಮಾಡ್ತಾನೆ ಹೋಗ್ತಾರೆ. 1 KG ಬಂದಂತರ ಮಾಡ್ರೆ ಒಳ್ಳೇದು ಅಂತ. ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಇವತ್ತು 1 KG ಮೀನಿಗೆ 250 ರೂಪಾಯಿ ಇದೆ, ಕಟ್ಲಾ ರೋ ಮೀನು. ಆದರೆ ಈ ರೀತಿಯಾಗಿ ಸುತ್ತಮುತ್ತ ಹಳ್ಳಿಗಳಿಂದ ಬಂದಾಗ ಡಿಮಾಂಡ್ ಬಂದರೆ ಅವರು ಆ ಒಂದು ಅನುಕೂಲಕ್ಕೆ ಡಿಮಾಂಡ್ಗೆ ತಕ್ಕಂತೆ ಅವರು ಹಾರ್ವೆಸ್ಟ್ ಮಾಡೋದ್ರಿಂದ ಅವ್ರಿಗೆ ಲಾಭ ಇರ್ತದೆ. ಇವರು ಏನು ಮಾಡ್ತಾರೆ, ಹೋಲ್ಸೇಲ್ ಕೊಟ್ಟರೆ 100 ರೂಪಾಯಿನೂ ಸಿಗಲ್ಲ ಇವರಿಗೆ, ಮಾರ್ದವ್ರು ಪಾಪ ಮೀನು ಅಲ್ಲಿ 250 ರೂಪಾಯಿ ಮಾಡ್ತಾರೆ. ಕೆಲವೊಂದು ಜನ ಹೋಟೆಲ್ಗೆ 5-star ಹೋಟೆಲ್ಗೆಲ್ಲ ಭಾಳ ಡಿಮಾಂಡ್ ಇದೆ. ಅದು ಸುತ್ತಮುತ್ತ ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ಲಿಂಕ್ ಮಾಡಿಕೊಂಡು ಪ್ರತಿದಿನ ಸಪ್ಲೈ ಮಾಡುವಂಥ ಇದ್ದರೆ, ಆ ಒಂದು ವ್ಯವಸ್ಥೆ ಇದ್ದರೆ ಲಾಭ ಮಾಡ್ಬೋದು. ಈಗ ಮೀನುಗಳಿಗೂ ರೋಗ ಬರಬಹುದಾ? ಹೌದು, ಬರ್ತದೆ ರೋಗ ಮೀನುಗಳಿಗೆ. ನಾನು ಹೀಗೆ ಹೇಳಿದ್ದೇನೆ, ಟೆಂಪರೇಚರ್ ಒಂದು, ಉಷ್ಣಾಂಶ ಇನ್ನೊಂದು, ಪಿ ಎಚ್ ಇನ್ನೊಂದು, ಆಕ್ಸಿಜನ್ ಇದೆಲ್ಲ ಡಿಫಿಷಿಯನ್ಸಿ ಅಂದರೆ ನೀರಿನಲ್ಲಿ ಅದರ ಪ್ರಮಾಣ ಕಡಿಮೆ ಆದರೆ ಮೀನುಗಳು ಅದನ್ನು ಸಸೆಪ್ಟಿಬಲ್ ಇದೆ, ಅಂದರೆ ರೋಗಗಳನ್ನು ಆಹ್ವಾನ ಮಾಡ್ತದೆ ಅದು ಬಾಡಿ. ಈಗ ನಮ್ಮ ರೋಗ ನಿರೋಧಕ ಶಕ್ತಿ ಹೇಗೆ ಕಡಿಮೆ ಆಗ್ತದೆ, ಬಿಸಿಲಿಗೆ ಜಾಸ್ತಿ ಹೋದರೆ ಇನ್ನೂ ಕಡಿಮೆ ಆಗುತ್ತೆ, ಅಥವಾ ಇನ್ನೇನೋ ರೋಗ ಇದಾದರೆ ವೀಕ್ನೆಸ್ ಬಂದರೆ ಏನೋ ಕಡಿಮೆ ಆಗ್ತೇವೆ, ಅಥವಾ ನೀರಿನ ಲವಣಗಳು ಕಡಿಮೆ ಆದರೆ ಅದ್ರ ಜೊತೆಯಲ್ಲಿ ಟೀರಿಯಾ ವೈರಸ್ ಎಲ್ಲ ಇರ್ತದೆ ನೀರಿನಲ್ಲಿ. ಈ ಮೀನಿಗೆ ಒಂದು ರೋಗ ನಿರೋಧಕ ಕಡಿಮೆ ಆಗ ಈ ಎಲ್ಲ ರೋಗಾಣುಗಳು ಬಂದು ಅಟ್ಯಾಕ್ ಮಾಡ್ತದೆ, ಸಾಯುವಂಥ ಪರಿಸ್ಥಿತಿ. ಹತೋಟಿ ಮಾಡೋದ್ರಿಂದ ಇದಕ್ಕೆ KMNO4 ಅಂದರೆ ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡೋದ್ರಿಂದ ಸಾಧ್ಯ ಇಲ್ಲ. ಆವಾಗ ಸುಣ್ಣವನ್ನು ಹಾಕಬೇಕಾಗತ್ತೆ ಸ್ವಲ್ಪ ಪ್ರಮಾಣದಲ್ಲಿ, ಪಿ ಎಚ್ ಅನ್ನು ನೋಡ್ಕೊಳ್ಬೇಕು, ಆಮ್ಲ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಅದರ ಜೊತೆ ಆಕ್ಸಿಜನ್ ಅಂತೂ ಪ್ರತಿ 2 ತಿಂಗಳ 3 ತಾಸಿಗೆ ನೋಡ್ಕೊಂಡು ಮೇಂಟೈನ್ ಮಾಡ್ತಾನೇ ಇರಬೇಕಾಗುತ್ತದೆ. ಪಿ ಎಚ್ ಅಂತೂ ಮುಖ್ಯವಾಗಿ ಮಾಡಬೇಕು. ಟೆಂಪರೇಚರ್ ಇದನ್ನೆಲ್ಲ ನಾವು ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮೀನಿಗೆ ರೋಗ ಬರದೇ ನೋಡ್ಕೊಳ್ಬೋದು. ಸಮುದ್ರದ ಮೀನುಗಳು ಇದಾವು, ನಾವು ಈ ರೀತಿಯಾಗಿ ಒಂದು ಹೊಂಡದಲ್ಲಿಯೋ ಕೊಳದಲ್ಲಿಯೋ ಸಾಕಾಣಿಕೆ ಮಾಡುವಂಥದ್ದು, ಬಾವಿಯಲ್ಲಿ ಸಾಕಾಣಿಕೆ ಮಾಡುವಂಥದ್ದು, ಕೆರೆಯಲ್ಲಿ ಸಾಕಾಣಿಕೆ ಮಾಡುವಂಥದ್ದು, ಬೇಡಿಕೆ ಯಾವುದಕ್ಕೆ ಇರುತ್ತೆ? ಸಮುದ್ರ ಮೀನು ಆ ಒಂದು ಬೆಳವಣಿಗೆ ಮಾಡುವುದೇ ಬೇರೆ, ಸಿಹಿನೀರಿನ ಮೀನುಗಳ ಬೆಳವಣಿಗೆ ಬೇರೆ. ಸಮುದ್ರ ನೀರು ಮೀನುಗಳಿಗೆ ಬೆಳವಣಿಗೆ ಮಾಡಲಿಕ್ಕೆ ಬೇರೆ ಒಂದು ಪದ್ಧತಿನೇ ಇದೆ, ಈ ಮೀನು ಪದ್ಧತಿ ಬೇರೆ. ನಾನು ಹೇಳ್ತಾ ಇರೋದು ಬೇಡಿಕೆ ಇರೋದು ಸಮುದ್ರ ಮೀನುಗಳಿಗೆ ಹೆಚ್ಚು, ಯಾಕೆಂದ್ರೆ ಅದರ ರುಚಿಯಾಗಿರುತ್ತೆ. ಈ ಮೀನು ಎಲ್ಲಿ ಸಮುದ್ರ ಮೀನುಗಳು ಲಭ್ಯತೆ ಇರುವುದಿಲ್ಲ, ತಿನ್ನುವವರಿಗೆ ಸಿಗುವುದಿಲ್ಲ, ಕೆರೆ ಮೀನುಗಳನ್ನು ಲೈಕ್ ಮಾಡ್ತಾರೆ ಜನಗಳು. ಎಲ್ಲಿ ಸಮುದ್ರ ಮೀನುಗಳು ಜಾಸ್ತಿ ಸಪ್ಲೈ ಆಗುತ್ತೆ ಅಥವಾ ನಿಮಗೆ ಒದಗಿಸ್ತಾ ಇದ್ದಾರೆ ಅಲ್ಲಿ ಕೆರೆ ಮೀನುಗಳಿಗೆ ಅವ ಡಿಮಾಂಡ್ ಇಲ್ಲ. ಮೀನಿನಲ್ಲಿ ಏನೇನು ಪೌಷ್ಟಿಕಾಂಶಗಳು ಇರ್ತವೆ? ಮೀನಿನಲ್ಲಿ ಇರುವಂಥ ಪೌಷ್ಟಿಕಾಂಶ ಬೇರೆ ಯಾವುದೇ ಒಂದು ಸಸ್ಯಾಹಾರಗಳಲ್ಲಿ ಅಥವಾ ಇನ್ನೊಂದು ಯಾವುದೇ ಒಂದು ಸಸ್ಯ ಮೀನಿನಲ್ಲಿ ಇರುವಂಥ ಪೌಷ್ಟಿಕ ಒಂದು ಎಕ್ಸಾಂಪಲು, ಒಂದೇದು ಪ್ರೋಟೀನ್ ಅಂದರೆ ಒಂದು ಸಸಾರಜನಕ ಅಂದರೆ ಒಂದು ಇದು, ಒಂದು ಪ್ರೋಟೀನ್ ಆಗಬೇಕೆಂದ್ರೆ 3 ಅಮಿನೋ ಸೇರ್ಕೊಳ್ಬೇಕಾಗ್ತದೆ. ಇದು ಪ್ರೋಟೀನ್ ಸಸಾರಜನಕ ಇರ್ತದೆ. ಒಂದು ಅಮಿನೋ ಹೆಚ್ಚಿನ ಮೀನಿನಲ್ಲಿ ಸಾಮಾನ್ಯವಾಗಿ ಲೈಸಿನ್ ಮತ್ತು ಮಿಥಿಯೋನ್ ಅಂತ 2 ಮುಖ್ಯವಾದ ಅಮಿನೋ ಆಸಿಡ್ಗಳಿದೆ. ಇದು ಹೆಚ್ಚು ಇದರಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಬೇರೆ ಯಾವುದೇ ಒಂದು ಆಹಾರಗಳಲ್ಲಿ ಸಿಗುವುದಿಲ್ಲ. ಇಷ್ಟು ನಮ್ಮ ರೋಗ ನಿರೋಧಕ ಶಕ್ತಿಗೆ ಹೆಚ್ಚು ಸಹಾಯ ಮಾಡ್ತದೆ. ಈ 2 ಇನ್ನೊಂದು ಅಮಿನೋ ಆಸಿಡ್ ಇದೆ, ಅದು ಸಿಗಡಿಗಳಲ್ಲಿ ಪ್ರೊಲೈನ್ ಅಂತ ಇರೋದು ಜಾಸ್ತಿ. ಇಲ್ಲಿ ಸಿಗುವಂಥ ಲೈಸಿನ್ ಮತ್ತು ಮಿಥಿಯೋನೈನು ಬೇರೆ ಯಾವುದೇ ಇದರಲ್ಲೂ ವಸ್ತುಗಳಲ್ಲೂ ಅಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಪ್ರಮಾಣದಲ್ಲಿ, ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಇನ್ನೊಂದು ಫ್ಯಾಟಿ ಆಸಿಡ್ ಅಂದರೆ ಕೊಬ್ಬು, ಒಮೆಗಾ ಫ್ಯಾಟಿ ಆಸಿಡ್ ಮುಖ್ಯ. ಈ ಒಮೆಗಾ ಫ್ಯಾಟಿ ಆಸಿಡ್ ಏನು ಮಾಡ್ತಾರೆ, ಇಲ್ಲಿ ಒಮೆಗಾ 3 ಒಮೆಗಾ 6 ಅಂತ ಹೇರಳವಾಗಿ ದೊರೆಯುವಂಥದ್ದು ಮೀನುಗಳಲ್ಲಿ. ಅದು ಬಿಟ್ಟರೆ ಕೆಲವು ಚೀ ಸೀಡ್ಸು ಚೈ ಸೀಡ್ಸು ಅದೆಲ್ಲ ಸಿಗುತ್ತವೆ ವೆಜಿಟೇಬಲಲ್ಲಿ, ಬಟ್ ಇಲ್ಲಿ ಜಾಸ್ತಿ ಸಿಗುತ್ತೆ. ಇದೇನು ಮತ್ತೆ ದೇಹದಲ್ಲಿರುವಂಥ ಕೊಬ್ಬಿನ ಕೊಲೆಸ್ಟ್ರಾಲನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಈಗ ಒಮೆಗಾ ಫ್ಯಾಟಿ ಆಸಿಡ್. ಇದನ್ನು ನಾವು ಏನು ಮಾಡ್ತೇವೆ, ಕಾರ್ಡಿಯೋ ವೆಸ್ಕ್ಯುಲರ್ ಕಂಟ್ರೋಲ್ ಡಿಸೀಸ್ ಇಂದ ಹೇಳ್ತೇವೆ, ಕಂಟ್ರೋಲ್ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಅಂದರೆ ಹೃದಯ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಒಮೆಗಾ ಫ್ಯಾಟಿ ಆಸಿಡ್. ಇದು ಭಾಳ ಒಳ್ಳೆ ಮೀನು. ಯಾವುದೇ ಡಾಕ್ಟರ್ ಹತ್ರ ಹೋಗಿ ಮೀನುಗಳನ್ನು ಮಕ್ಕಳು ಕೊಡಿ ಅಂತ. ಬ್ರೈನ್ ಶಾರ್ಪ್ ಆಗುತ್ತೆ, ಬ್ರೈನ್ ಶಾರ್ಪ್ ಆಗ್ತದೆ ಅಂದ್ರೆ ಮೆಮೊರಿ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಮೀನು ಎಷ್ಟು ಅಲರ್ಟ್ ಆಗಿರ್ತದೆ ನೀರಿನಲ್ಲಿ, ಆಕ್ಟಿವ್ ಅದೇ ತರ ಮೀನು ತಿಂದವರು ಹಾಗೆ ಇರ್ತಾರಂತ ಒಂದು. ಇನ್ನೊಂದು ಸಾಮಾನ್ಯವಾಗಿ ಸಾಡೆ ಮೀನು ಅಂತ, ಕ್ಯಾಟ್ ಫಿಶ್ ಅಂತ ಇರ್ತದೆ, ಗರ್ಭಿಣಿಯವರು ಅದ ತಲೆ ತಿಂದ್ರೆ ಒಳ್ಳೇದು ಅಂತ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದಂತ ಅವರು ಆ ತರ ಒಂದು ಇದಿದೆ. ಆಹಾರದಲ್ಲಿ ಮೀನು ಆಹಾರ ಬಹಳ ಶ್ರೇಷ್ಠ ಅಂತೇಳಿ ಯಾವಾಗಲೂ. ಎಸ್ ಸರ್, ಒಳ್ಳೇದು ಡಾಕ್ಟರ್ ನಾರಾಯಣ್ ಮೋಗ್ಯರವ್ರೆ. ಇಷ್ಟೆಲ್ಲ ಮೀನು ಸಾಕಾಣಿಕೆ, ಅದರಲ್ಲೂ ಪ್ರಮುಖವಾಗಿ ಮಿಶ್ರ ಮೀನು ಸಾಕಾಣಿಕೆ ಲಾಭದಾಯಕ, ಅದನ್ನ ಮಾಡಬಹುದು ಅಂತ ಹೇಳಿದ್ರಿ. ಇನ್ನು ರೈತರಿಗೆ ಏನೇ ಪ್ರಶ್ನೆಗಳು ಇರಬಹುದು, ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನಿಮ್ಮ ಫೋನ್ ಸಂಖ್ಯೆ ಕೊಟ್ಟರೆ ಅನುಕೂಲ ಆಗುತ್ತೆ. 9480 9484 55 99 06 06. ಈ ಸಂಖ್ಯೆಗೆ ಫೋನ್ ಮಾಡಿ, ಎಲ್ಲಿದೋ ಎಲ್ಲಿದೋ ಬರ್ತಾರೆ, ಹೊಸಪೇಟೆಯಿಂದ ಇದರಿಂದ ಎಲ್ಲ ಬಂದು ಅವರು ನಮ್ಮ ಮಾಹಿತಿ ತಗೊಂಡು ಹೋಗ್ತಾ ಇರೋದು. ಧನ್ಯವಾದ, ನಮಸ್ತೆ, ಥ್ಯಾಂಕ್ ಯು. ಇಲ್ಲಿಯ ತನಕ ಮಿಶ್ರ ಮೀನು ಸಾಕಾಣಿಕೆ ಕುರಿತು ಡಾಕ್ಟರ್ ನಾರಾಯಣ ಮೋಗೇರ್ ಅವರೊಂದಿಗೆ ಹೇಮಂತ ರಾಮಡಗಿ ಅವರು ನಡೆಸಿದ ಸಂದರ್ಶನ ಕೇಳಿದ್ರಲ್ಲ, ಈಗ ಕೃಷಿ ವಾರ್ತೆ ಕೇಳೋಣಂತ. ರೇಷ್ಮೆ ಹುಳುಗಳನ್ನು ಸಾಕುವಾಗ ಸ್ಥಳಾವಕಾಶವನ್ನು ಯಾವಾಗ ಎಷ್ಟು ಸಲ ಎಷ್ಟು ಮತ್ತು ಹೇಗೆ ಹೆಚ್ಚಿಸಬೇಕು ಎಂಬುದು ಬಹಳ ಮುಖ್ಯ. ಸಾಮಾನ್ಯವಾಗಿ ಹುಳುವಿನ ಹಾಸಿಗೆ ಬದಲಾಯಿಸಿದಷ್ಟು ಸಲ ಸ್ಥಳಾವಕಾಶ ಹೆಚ್ಚಿಸಬೇಕು. ರೇಷ್ಮೆ ಹುಳುಗಳು ಮೊಟ್ಟೆಯಿಂದ ಹೊರ ಬಂದಾಗಿನಿಂದ 5ನೇ ಹಂತದ ಕೊನೆಯವರೆಗೆ ಅಂದರೆ ಗೂಡು ಕಟ್ಟಲು ಬರುವವರೆಗೆ ಸುಮಾರು 90 ಪಟ್ಟು ಹಾಸಿಗೆ ವಿಸ್ತೀರ್ಣ ಹೆಚ್ಚಿಸಬೇಕು. ಹುಳು ಸಾಕುವಾಗ ಪ್ರತಿ ಹುಳುಗಳಿಗೂ ಸಮಾನ ಸ್ಥಳಾವಕಾಶ ದೊರಕುವಂತೆ ಕಾಳಜಿ ವಹಿಸಬೇಕು. ಒಂದು ವೇಳೆ ಹುಳುವಿನ ಹಾಸಿಗೆಯಲ್ಲಿ ಬಹಳಷ್ಟು ಹುಳುಗಳು ಗುಂಪಾಗಿ ಒಂದೇ ಸ್ಥಳದಲ್ಲಿದ್ದರೆ ಅಲ್ಲಿದ್ದ ಕೆಲ ಹುಳುಗಳನ್ನು ತೆಗೆದು ಹಾಸಿಗೆಯಲ್ಲಿ ಎಲ್ಲಿ ಹುಳುಗಳ ಸಂಖ್ಯೆ ಕಡಿಮೆ ಇರುವುದೋ ಅಲ್ಲಿ ಸ್ಥಳಾಂತರಿಸಬೇಕು ಮತ್ತು ಕೆಲವೊಮ್ಮೆ ಹುಳುಗಳನ್ನು ಬೇರೆ ತಟ್ಟೆಗಳಿಗೆ ವರ್ಗಾಯಿಸಬೇಕಾಗುತ್ತದೆ. ಚಾಕಿ ಹಂತದಲ್ಲಿ ಅಂದರೆ ಹುಳುಗಳು ಸಣ್ಣದಿದ್ದಾಗ ಹುಳುವಿನ ಹಾಸಿಗೆಯನ್ನು ಸಣ್ಣ ಕಡ್ಡಿಯಿಂದ ಕೆದರಿ ಹರಡಿ ವಿಸ್ತೀರ್ಣವನ್ನು ಹೆಚ್ಚಿಸಬೇಕು. ಆದರೆ ದೊಡ್ಡ ಹುಳುಗಳಿದ್ದರೆ ಹುಳುಗಳನ್ನು ಕೈಯಿಂದ ಆರಿಸಿ ತೆಗೆದು ಬೇರೆ ತಟ್ಟೆಗಳಿಗೆ ಸ್ಥಳಾಂತರಿಸಿ ಸ್ಥಳಾವಕಾಶವನ್ನು ಹೆಚ್ಚಿಸಬೇಕು. ಅಂದರೆ ಹುಳುಗಳು ಬೆಳೆದಂತೆಲ್ಲ ಪ್ರತಿ ತಟ್ಟೆಗಳಲ್ಲಿ ಹುಳುಗಳ ಸಂಖ್ಯೆ ಕಡಿಮೆ ಮಾಡಿ ಇನ್ನುಳಿದವುಗಳನ್ನು ಬೇರೆ ತಟ್ಟೆಗಳಿಗೆ ವರ್ಗಾಯಿಸಿ ಹೆಚ್ಚು ತಟ್ಟೆಗಳನ್ನು ಹುಳು ಮೇಯಿಸಲು ಉಪಯೋಗಿಸಬೇಕು. ವಿವಿಧ ಹಂತದ ಹುಳುಗಳಿಗೆ ಎಷ್ಟು ತಟ್ಟೆಗಳನ್ನು ಉಪಯೋಗಿಸಬೇಕು ಎಂಬುದು ಯಾವ ತಳಿ ಹುಳುಗಳ ಎಷ್ಟು ಮೊಟ್ಟೆಗಳ ಹುಳುಗಳನ್ನು ಮೇಯಿಸಲಾಗ್ತಾ ಇದೆ ಅನ್ನೋದರ ಮೇಲೆ ಅವಲಂಬಿಸಿರುತ್ತದೆ. ರೇಷ್ಮೆ ಹುಳುವಿನ ತಳಿ ಮತ್ತು ಅವುಗಳ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಬೆಳೆಗಾರರು ತಮ್ಮ ಅನುಭವದಿಂದ ಸ್ಥಳಾವಕಾಶ ಕಲ್ಪಿಸುವುದು ಯೋಗ್ಯ. ಬಹುಸಂತತಿ ರೇಷ್ಮೆ ಹುಳುಗಳು ದ್ವಿಸಂತತಿ ಅಂದರೆ ಬೈವೋಲ್ಟೈನ್ ಹುಳುಗಳಿಗಿಂತ ಸಣ್ಣಗಿರ್ತವೆ. ಆದ್ದರಿಂದ ದ್ವಿಸಂತತಿ ಹುಳುಗಳಿಗೆ ಬಹುಸಂತತಿ ಹುಳುಗಳಿಗಿಂತ ಹೆಚ್ಚು ಸ್ಥಳಾವಕಾಶ ಕಲ್ಪಿಸಬೇಕು. ಹುಳುಗಳು ಬೆಳೆದಂತೆ ಹೆಚ್ಚು ತಟ್ಟೆಗಳಲ್ಲಿ ಸಾಕುವುದರಿಂದ ಗೂಡಿನ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚುವುದು ಒಂದು ಸರಳ ತಂತ್ರ ಮತ್ತು ಪರಿಣಾಮ ಅಗಾಧ. ಆದ್ದರಿಂದ ರೇಷ್ಮೆ ಬೆಳೆಗಾರರು ಹುಳು ಮೇಯಿಸುವಾಗ ಸ್ಥಳಾವಕಾಶದ ಮಹತ್ವವನ್ನು ಮನಗಂಡು ಅನುಸರಿಸಿದರೆ ಶ್ರಮ ಸಾರ್ಥಕವಾಗುತ್ತದೆ. ಸಾಮಾನ್ಯವಾಗಿ ಹುಳುವಿನ ಉದ್ದಳತೆಯ ಚದುರು ವಿಸ್ತೀರ್ಣದಷ್ಟು ಪ್ರತಿ ಹುಳುವಿಗೆ ಸ್ಥಳಾವಕಾಶ ಒದಗಿಸಬೇಕು. ಅಂದರೆ ಸಣ್ಣ ಹುಳುಗಳಿಗೆ ಕಡಿಮೆ ಸ್ಥಳಾವಕಾಶ, ಬೆಳೆದ ಹುಳುಗಳಿಗೆ ಹೆಚ್ಚು ಸ್ಥಳಾವಕಾಶ ಒದಗಿಸಬೇಕು. ಹುಳುಗಳಿಗೆ ಅಗತ್ಯಕ್ಕಿಂತ ಸ್ಥಳಾವಕಾಶ ಕಡಿಮೆಯಾದಾಗ ಅಂದರೆ ಪ್ರತಿ ಚದರ ಅಡಿ ಹಾಸಿಗೆಯಲ್ಲಿ ಹುಳುಗಳ ಸಂಖ್ಯೆ ಅತಿ ಹೆಚ್ಚಿದ್ದಾಗ ಅಥವಾ ಹುಳುಗಳು ಬೆಳೆದು ದೊಡ್ಡದಾಗಿ ಹುಳುವಿನ ಹಾಸಿಗೆಯಲ್ಲಿ ಸ್ಥಳ ಸಾಲದಿದ್ದಾಗ ಹುಳುಗಳಿಗೆ ಒದಗಿಸಿದ ಸೊಪ್ಪು ಎಲ್ಲ ಹುಳುಗಳಿಗೆ ಸಮನಾಗಿ ದೊರಕದೆ ಕೆಲವು ಹುಳುಗಳಿಗೆ ಮಾತ್ರ ದೊರಕಿ ಅವು ಬೆಳವಣಿಗೆಯಲ್ಲಿ ಮುಂದಾದರೆ ಸೊಪ್ಪು ದೊರಕದ ಹುಳುಗಳು ಬೆಳವಣಿಗೆಯಲ್ಲಿ ಹಿಂದೆ ಬೀಳುತ್ತವೆ. ಹೀಗಾಗಿ ಹುಳು ಸಾಕುವ ತಟ್ಟೆಯಲ್ಲಿ ಎಲ್ಲ ಹುಳುಗಳ ಬೆಳವಣಿಗೆ ಸಮನಾಗಿ ಆಗೋದಿಲ್ಲ. ಸೊಪ್ಪು ದೊರಕದ ಹುಳುಗಳು ಅಶಕ್ತವಾಗಿ ಬಹು ಸುಲಭವಾಗಿ ಹಾಲು ರೋಗ ಮತ್ತು ಸಪ್ಪೆ ರೋಗಗಳಿಗೆ ತುತ್ತಾಗುತ್ತವೆ ಹಾಗೂ ಆರೋಗ್ಯವಂತ ಹುಳುಗಳಿಗೆ ಬಹುಬೇಗ ರೋಗ ಹರಡಲು ಅನುಕೂಲವಾಗುತ್ತದೆ. ಇದಲ್ಲದೆ ಹುಳುವಿನ ಹಾಸಿಗೆಯಲ್ಲಿ ಅಂದರೆ ತಟ್ಟೆಯಲ್ಲಿ ಉಷ್ಣಾಂಶ ಮತ್ತು ಆರ್ದ್ರತೆ ಹೆಚ್ಚಿ ಹುಳುಗಳಿಗೆ ತೊಂದರೆಯಾಗುತ್ತದೆ. ತಟ್ಟೆಯಲ್ಲಿ ಸ್ಥಳಾವಕಾಶದ ಅಭಾವದಿಂದ ಹುಳುವಿನ ದೇಹದ ಇಕ್ಕೆಡೆಗಳಲ್ಲಿರುವ ಉಸಿರಾಟ ರಂಧ್ರಗಳು ಮತ್ತೊಂದು ಹುಳುವಿನ ದೇಹಕ್ಕೆ ತಾಗುವುದರಿಂದ ಒಂದಕ್ಕೊಂದು ಒತ್ತಿಕೊಂಡು ಈ ಉಸಿರಾಟ ರಂಧ್ರಗಳು ಮುಚ್ಚುವ ಸಾಧ್ಯತೆ ಹೆಚ್ಚಿ ಹುಳುವಿನ ಉಸಿರಾಟಕ್ಕೆ ತೊಂದರೆಯಾಗುವುದರಿಂದ ಹುಳುಗಳು ಅಶಕ್ತವಾಗ್ತವೆ ಹಾಗೂ ಹುಳುವಿನ ದೇಹದೊಳಗಡೆ ಇರುವಂಥ ರೇಷ್ಮೆ ಗ್ರಂಥಿಯ ಬೆಳವಣಿಗೆ ಮತ್ತು ಅದು ಉತ್ಪತ್ತಿ ಮಾಡುವ ರೇಷ್ಮೆ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಉಳಿದ ನಾಲ್ಕನೇ ಜೊತೆಯ ಉಸಿರಾಟ ರಂಧ್ರಗಳು ಮುಚ್ಚಿದಾಗ ರೇಷ್ಮೆ ಗ್ರಂಥಿಗಳ ಬೆಳವಣಿಗೆ ತಗ್ಗುತ್ತೆ. ಉಳಿದ 1, 5 ಮತ್ತು 7ನೇ ಜೊತೆ ಉಸಿರಾಟ ರಂಧ್ರಗಳು ಮುಚ್ಚಿದಾಗ ಅಪ್ಪಟ ರೇಷ್ಮೆ ಫೈಬ್ರೈನ್ದ ಉತ್ಪತ್ತಿ ತಗ್ಗುತ್ತೆ. ಹಾಗೂ 3 ಮತ್ತು 4ನೇ ಜೊತೆ ಉಸಿರಾಟ ರಂಧ್ರಗಳು ಮುಚ್ಚಿದಾಗ ರೇಷ್ಮೆ ಎಳೆಯ ಹೊರಮೈ ಅಂಟು ಸೆರಿಸಿಂದ ಸ್ರವಿಕೆಯು ತಗ್ಗಿ ರೇಷ್ಮೆ ಉತ್ಪತ್ತಿ ಕುಂಠಿತವಾಗುತ್ತದೆ. ಕೇವಲ 1ನೆಯ ಜೊತೆ ಉಸಿರಾಟ ರಂಧ್ರಗಳು ಮುಚ್ಚಿದರೆ ರೇಷ್ಮೆ ಎಳೆ ದಪ್ಪವಾಗಿ ರೇಷ್ಮೆ ಎಳೆಯ ನವಿರು ಕೆಡುತ್ತೆ. ಹೀಗಾಗಿ ರೇಷ್ಮೆ ಗೂಡಿನ ಇಳುವರಿ ಮತ್ತು ಗುಣಮಟ್ಟ ಕೂಡ ತಗ್ಗುತ್ತದೆ. ಒಂದು ವೇಳೆ ಹುಳುಗಳಿಗೆ ಅಗತ್ಯಕ್ಕಿಂತ ಅಧಿಕ ಸ್ಥಳಾವಕಾಶ ಕೊಟ್ಟರೆ ಹುಳುಗಳನ್ನು ಸಾಕಲು ಹೆಚ್ಚು ತಟ್ಟೆ ಮತ್ತು ಸ್ಟ್ಯಾಂಡ್ಗಳು ಬೇಕಾಗ್ತವೆ. ಅನಾವಶ್ಯಕವಾಗಿ ಹೆಚ್ಚು ಸೊಪ್ಪು ಹಾಳಾಗುತ್ತದೆ ಹಾಗೂ ರೇಷ್ಮೆ ಬೆಳೆಗಾರರಿಗೆ ಹಾನಿಯಾಗುತ್ತದೆ. ಇಲ್ಲಿಯ ತನಕ ಕೃಷಿ ವಾರ್ತೆ ಕೇಳಿದಿರಲ್ಲ. ಈಗ ಕಲಘಟಗಿ ತಾಲೂಕು ಹುಲಕುರ್ತಿ ತಾಂಡಾದ ದಾನವ ಶಿವಾಜಿ ಚೌಹಾಣ್ ಮತ್ತು ಸಂಗಡಿಗರಿಂದ ಲಂಬಾಣಿ ಸಂಪ್ರದಾಯದ ಪದಗಳು. ನಾಗಿರೋ ಮೆತರೋ ನೀರೋ ನಾಗಿರೋ ಲಂಬಾಣಿ ಸಂಪ್ರದಾಯದ ಪದಗಳನ್ನು ಕೇಳ್ತಾ ಇದ್ದೀರಿ.